ಬೆಳೆಸಿರಿ ಅಚ್ಚರಿ ಗಚ್ಚರಿ ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ ಗಂಧವತಿ ಈ ಪೃಥ್ವಿ ನಮ್ಮನೆಲ್ಲ ಸಾಧನೆ ಸಾವಿರ ಭಾರತ ದೇಶದ ಕೀರ್ತಿಯ ಗೋಪುರವೇ ಇದು ಇದು ಇದು ಕನ್ನಡದ ಈ ಮಣ್ಣು ಮಣ್ಣಲ್ಲ ಕಲರವದ ಕನ್ನಡದ ಮಾತು ಬರಿ ಮಾತಲ್ಲ ಕನ್ನಡ ಜನತೆಯ ಚಿನ್ನದ ಬದುಕಿನ ಕನ್ನಡ ಜನತೆಯ ಚಿನ್ನದ ಬದುಕಿನ ಸಂಸ್ಕೃತಿ ಕಥನದ ಸಂಭ್ರಮ ಸಡಗರ ಈ ನುಡಿ ನುಡಿ ನುಡಿ ಗಂಧವತಿ ಈ ಪೃಥ್ವಿ ನಮ್ಮನೆಲ್ಲ ಮಿತ್ರರೇ, ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಮಾನವ ಸಂಘಜೀವಿ, ಸಮಾಜ ಜೀವಿ, ಆಧುನಿಕತೆ ಎಂಬ ಮಾಟಕ್ಕೆ ಮರುಳಾಗಿ ತನ್ನ ತನವನ್ನ ಮರೆಯುತ್ತಿರುವ, ತಿಳುವಳಿಕೆ ಇದ್ದು ಅದನ್ನ ತಿರುಚಿ ಹಾಕಿರುವ ಅಕ್ಷರಸ್ಥನಾಗಿಯೋ ಒಬ್ಬ ಅನಕ್ಷರಸ್ಥ. ಪ್ರಕೃತಿ ಎಂಬಂತಹ ವಿಶಾಲ ಮಡಿಲಿನಲ್ಲಿ ಪ್ರತಿಯೊಂದು ಜೀವಿಗೂ ಬದುಕುವಂತಹ ಹಕ್ಕಿದೆ. ಅದು ಇನ್ನೊಂದು ಜೀವಿಯನ್ನ ಕೆಳಗಿಳಿಸಿಯೋ ಮೇಲೆತ್ತಿಯೋ ಅವರವರ ಪ್ರಜ್ಞೆಗೆ ಬುದ್ಧಿಮತ್ತೆಗೆ ಬಿಟ್ಟದ್ದು. ಆದರೆ ಮಾನವ ಒಬ್ಬ ಮನುಷ್ಯತ್ವ ಉಳ್ಳಂಥ ಜೀವಿಯಾಗಿ ಆತ ಎಲ್ಲರನ್ನ ಮೇಲೆತ್ತಿ ತಾನೂ ಮೇಲೇಳುವಂತಹ ಮನೋಭಾವ ಮತ್ತು ಬುದ್ಧಿ ಕ್ಷಮತೆ ಉಳ್ಳಂಥ ಪ್ರಕೃತಿಯ ಒಂದು ಸುಂದರ ಮಗು. ಆದರೆ ಇಂದು ಇದೇ ಮಗು ಬೆಳೆದು ತನ್ನ ಸ್ವಾರ್ಥಕ್ಕೆ ಎಲ್ಲರನ್ನ ಎಲ್ಲವನ್ನ ಮರೆಯುವಷ್ಟರ ಮಟ್ಟಿಗೆ ಆಧುನಿಕತೆ ಎಂಬಂತಹ ಮಂಜಿಗೆ ಮರುಳಾಗಿ ಮಸುಕಿನಲ್ಲಿ ಮರೆಯಾಗಿದ್ದಾನೆ. ಪ್ರಕೃತಿ ಅತ್ಯಂತ ವಿಶಾಲವಾದದ್ದು, ಸೌಂದರ್ಯದ ಖಣಿಯನ್ನೇ ತನ್ನಲ್ಲಿರಿಸಿಕೊಂಡಂತಹ ಒಂದು ಅದ್ಭುತ ಎಂದ್ರೆ ಅದು ತಪ್ಪಲ್ಲ. ಆದರೆ ಅದೇ ಪ್ರಕೃತಿ ಇಂದು ತನ್ನ ವೈಭವವನ್ನ ಕಳೆದುಕೊಂಡು ಬರಿದಾಗಿ ಬಿಟ್ಟಿದೆ. ತಂಪೆರೆಯುವಂತಹ ಹಸಿರು ಬಣ್ಣ ಬದಲಾಗಿ ಕೆಂಪಾಗ್ತಾ ಇದೆ. ಮುದ ನೀಡುತ್ತಿದ್ದಂಥ ತಂಗಾಳಿ ಈಗ ಮಲಿನಗೊಂಡು ಗಾಯಗೊಂಡಿದೆ. ಎಲ್ಲ ಮಲಿನವನ್ನ ಶುದ್ಧಗೊಳಿಸುವ ಶಕ್ತಿ ಹೊಂದಿದ್ದಂತಹ ಜೀವಜಲ ತಾನೇ ಕೊಳೆಯಾಗಿ ಬಿಟ್ಟಿದೆ. ಆಹ್ಲಾದವನ್ನ ನೀಡುತ್ತಿದ್ದಂಥ ಸ್ವಚ್ಛಂದ ಆಕಾಶದಲ್ಲಿ ಅಸ್ಪಷ್ಟತೆ ತುಂಬಿದೆ.